ಹೇಳಿ ದೇವರು ಕನ್ಫ್ಯೂಸ್ ಆಗೋದಾರು ನೋಡುತ್ತಾ ಇವರ ಮೀಡರು ಎಕ್ಸ್ಟ್ರೀಮ್ ಪವರು ನಿಲ್ಲೋಕೆ ನೀಯರು ಆಗುತ್ತೆ ಮೈಯೆಲ್ಲ ಶಿವರು ವೈವರ್ತೆ ಸೂಪರ್ ಸ್ಟಾರ್ ವೆರಿ ಫಾರ್ ವೆರಿ ವಾರ್ ಒನ್ ಮ್ಯಾನ್ ಆರ್ಮಿಯಲ್ಲೇ ಹೋದರು ಶೋಲ್ಡರ್ಸ್ ಮೇಲೆ ಸ್ಟಾರ್ಸ್ ಗಳು ಬುಲೆಟ್ ಪ್ರೂಫ್ ಜಾಕೆಟ್ ಗಳು ಫುಲ್ಲಿ ಲೋಡೆಡ್ ಗನ್ಸ್ ಗಳು ಇವರ ಅದೇ ರೂಲ್ಸ್ ಗಳು ಎನಿವೇರ್ ಎನಿ ಟೈಮ್ ದುಷ್ಟರ ಧ್ವಂಸಕ್ಕೆ ಹರಿಹರಿನೆತ್ತರ ದೇಶಕ್ಕೆ ನಾಡಿಗೆ ಊರಿಗೆ ಭಾಷೆಗೆ ಕಾವಲು ಕಾಯೋ ಸೈನಿಕ ಮನ್ನವ ಮಾ